ಇನ್ನು ಕೆಲವರು ಆ ತರ ಆಲೋಚನೆ ಮಾಡ್ತಾರೆ, ಇನ್ನು ಕೆಲವರು ಇಷ್ಟು ಓದಿದೇನೆ ನಾನು ಇಲ್ಲಿ ಮನೆಯಲ್ಲಿ ಕೂತು ಕೆಲಸ ಕೃಷಿ ಮಾಡೋದಾ ಅಂತ ಆಲೋಚನೆ ಮಾಡುವವರು ಇರ್ತಾರೆ. ಅವರಿಗೆ ನಾನು ಹೇಳೋದು, ಇದು ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳುವವರಿಗೆ ಸಾಧ್ಯ ಖಂಡಿತ ಉಂಟು. ನಾವು ಮೇಲಿಂದ ನೋಡಿದ್ರೆ ಮಾತ್ರ ನಮಗೆ ಅದರಲ್ಲಿ ತೊಡಗಿಸಿಕೊಂಡ್ರೆ, ನಾವು ಕೆಲಸಕ್ಕೆ ಇಳಿದ್ರೆ 5-10 ಗಂಟೆಯಲ್ಲಿ ಆ ಕೆಲಸ ಪೂರ್ತಿ ಆಗ್ತದೆ. ಕೆಲಸ ಕೈಗೊಳ್ಳದೆ ಮೇಲಿಂದಲೇ ನೋಡಿದ್ರೆ ಅದು ಕಷ್ಟವಾಗಿಯೇ ಕಾಣ್ತದೆ. ಮತ್ತೆ ಇನ್ನೊಂದು, ನಾವು ಈ ಕೃಷಿ ಮಾಡುದಾ, ಇಷ್ಟು ಓದಿದ್ದೇವೆ ಕೃಷಿ ಮಾಡುದಾ ಅಂತ ಹೇಳುವವರಿಗೆ, ನಾವು ಹೊರಗೆ ಹೋಗಿ ದುಡಿದ್ರೆ ಸಹ ಅದರದ್ದೇ ಆದ ಒತ್ತಡ, ಮಾನಸಿಕ ಒತ್ತಡ ಇರ್ತದೆ, ಅದರದ್ದೇ ಆದ ಪರಿಮಿತಿಗಳು, ಅದಕ್ಕೆ ಮಾನಸಿಕವಾಗಿ ನಾವು ತಯಾರಾಗಬೇಕಾಗ್ತದೆ. ಇಲ್ಲಿ ಆದ್ರೆ ಏನೂ ಇಲ್ಲ, ನಮಗೆ ಬೇಕಾದಾಗೆ ನಮಗೆ ಸಾಧ್ಯವಾದಷ್ಟು ನಮ್ಮಿಂದ ಸಾಧ್ಯವಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗ್ಬೋದು. ಯಾರು ಮೇಲೆ ಹೇಳುವವರು ಇಲ್ಲ, ದುಡಿಯೋರು ನಾವೇ, ದುಡಿಸುವವರು ನಾವೇ, ಆದಾಯವೂ ನಮಗೆ. ಕೃಷಿಯಿಂದ ಆದಾಯ ಇಲ್ಲ ಅಂತ ಹೇಳುದು ಸುಮ್ಮನೆ. ನಮ್ಮಿಂದ ಯಾವ ಕೃಷಿ ಸಾಧ್ಯ ಉಂಟ ಅದನ್ನು ನಾವು ಮಾಡ್ಬೋದು. ಈಗ ಅಡಿಕೆ ಒಟ್ಟಿಗೆ ಬೇಕಿದ್ರೆ ತರಕಾರಿ ಮಾಡ್ಬೋದು, ನಮ್ಮ ಮನೆಯ ಖರ್ಚಿಗೆ ಆಗುವ ರೀತಿಯಲ್ಲಿ ಅಲ್ಲ, ನಿಮಗೆ ಜಾಸ್ತಿ ಸಾಧ್ಯ ಉಂಟುಂತಾರೆ, ಅದರಿಂದ ಆದಾಯ ಸಹ ಗಳಿಸ್ಬೋದು. ಚೆನ್ನಾಗಿ ದುಡಿದ್ರೆ ಚೆನ್ನಾಗಿ ಉಣ್ಣಬಹುದು, ಚೆನ್ನಾಗಿ ನಿದ್ದೆ ಮಾಡಬಹುದು. ಬಹಳ ಸಂತೋಷ ನಂದಾ ಭಟ್ ಅವರೇ, ಸ್ವತಃ ದುಡಿಯುವ ಒಂದು ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ರಿ, ಅದರಲ್ಲೂ ಕೂಡ ಇಷ್ಟಪಟ್ಟು ಕೃಷಿಯನ್ನ ನೀವು ಆಯ್ಕೆ ಮಾಡಿಕೊಂಡಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಬಹಳ ಸೊಗಸಾಗಿ ವಿವರಿಸಿದಿರಿ, ತುಂಬಾ ಧನ್ಯವಾದಗಳು, ನಮಸ್ಕಾರ. ನನ್ನ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ವಾಹಿನಿಗೆ, ನಿಮ್ಮ ತಂಡದವರಿಗೂ, ನಿಮಗೂ ನನ್ನ ಧನ್ಯವಾದಗಳು. ಇದುವರೆಗೆ ಕೃಷಿಕ ಮಹಿಳೆ ಕಾಸರಗೋಡು ತಾಲೂಕು ಬಾಯಾರಿನ ನಂದಾ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡ್ಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7-15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಕೇಳಿ ಕೃಷಿ ಮಾಹಿತಿ. ಗೇರು ಬೆಳೆಯಲ್ಲಿ ಸುಮಾರು 40 ಕ್ಕೂ ಹೆಚ್ಚು ಜಾತಿಯ ಕೀಟಗಳು ವಿವಿಧ ಮಟ್ಟದಲ್ಲಿ ಹಾನಿಯನ್ನು ಉಂಟು ಮಾಡುತ್ತವೆ. ಆರ್ಥಿಕವಾಗಿ ಹಾನಿ ಉಂಟು ಮಾಡುವಂತಹ ಕೀಟಗಳಲ್ಲಿ ಟೀ ಸೊಳ್ಳೆಗಳು ಮತ್ತು ಗೇರು ಕಾಂಡ ಮತ್ತು ಬೇರು ಕೊರಕ ಇವು ಪ್ರಮುಖವಾಗಿವೆ. ಗೇರು ಬೆಳೆಯನ್ನು ಬಾಧಿಸುವಂತಹ ಕೀಟಗಳಲ್ಲಿ ಟೀ ಸೊಳ್ಳೆ, ಕಾಂಡ ಮತ್ತು ಬೇರು ಕೊರಕ, ನುಸಿ, ಎಲೆ ಸುರಂಗ ಮಾಡುವ ಹುಳ ಮತ್ತು ಹೂಗೊಂಚಲು ನೇಯುವಂತಹ ಹುಳಗಳು ಪ್ರಮುಖವಾದವುಗಳಾಗಿದ್ದು ಟೀ ಸೊಳ್ಳೆ ಮತ್ತು ಕಾಂಡ ಕೊರಕ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತವೆ. ಟೀ ಸೊಳ್ಳೆ ಕೀಟದ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ನೀಳವಾದಂತಹ ಕಾಲುಗಳು ಮತ್ತು ಉದ್ದ ಮೀಸೆಯುಳ್ಳ ಪ್ರೌಢ ಕೀಟಗಳು ಗಾತ್ರದಲ್ಲಿ ಸುಮಾರು 6-8 ಮಿಲಿಮೀಟರ್ ಉದ್ದವಾಗಿರ್ತವೆ. ಸಾಮಾನ್ಯವಾಗಿ ಕಡು ಕಂದು ಅಥವಾ ಕಪ್ಪು ಬಣ್ಣದ ಪ್ರೌಢ ಕೀಟಗಳಿಗೆ ಹೊಟ್ಟೆಯ ಕೆಳಭಾಗದಲ್ಲಿ ಬಿಳಿ ಪಟ್ಟಿ ಇರ್ತದೆ. ಬೆನ್ನಿನ ಮೇಲೆ ಲಂಬವಾಗಿ ಸುಮಾರು 3 ಮಿಲಿಮೀಟರ್ ಉದ್ದದ ಗುಂಡು ಸೂಜಿಯನ್ನು ಹೋಲುವಂತಹ ರಚನೆಯನ್ನು ಹೊಂದಿರುತ್ತದೆ. ಹೆಣ್ಣು ತಿಗಣಿಯು ತನ್ನ ಮೊಟ್ಟೆಗಳನ್ನು ಬೆಳೆಯ ಚಿಗುರಿನ ಮೃದುವಾದ ಕಾಂಡಗಳನ್ನು ಚುಚ್ಚಿ ಅಂಗಾಂಶದ ಒಳಗಡೆ ಇಡುತ್ತದೆ. ಈ ಕೀಟವು 22-25 ದಿವಸಗಳಲ್ಲಿ ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸಿ ಗೋಡಂಬಿ ಬೆಳೆಯ ಅವಧಿಯಲ್ಲಿ 5-6 ಸಾರಿ ಸಂತತಿಗಳನ್ನು ವೃದ್ಧಿಗೊಳಿಸುತ್ತಾ ಸಂಖ್ಯೆಯಲ್ಲಿ ವೃದ್ಧಿಯನ್ನು ಮಾಡಿಕೊಳ್ತವೆ. ಕೀಟದ ಬಾಧೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಮರಿ ಮತ್ತು ಪ್ರೌಢ ಕೀಟಗಳು ಹೊಸ ಚಿಗುರು, ಸುಳಿ, ಹೂಗೊಂಚಲು, ಎಳೆಯ ಬೀಜ ಮತ್ತು ಹಣ್ಣುಗಳ ಮೇಲೆ ಈ ಕೀಟವು ರಸವನ್ನು ಹೀರಿ ಒಂದು ರೀತಿಯ ವಿಷ ಪದಾರ್ಥವನ್ನು ಬಿಡುವುದರಿಂದ ರಸ ಹೀರಿದ ಭಾಗದ ಅಂಗಾಂಶಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಬಾಧೆಯು ಹೆಚ್ಚಾದ ಹಾಗೆಲ್ಲ ಇಡೀ ಚಿಗುರು, ಸುಳಿ ಮತ್ತು ಹೂಗೊಂಚಲು ಕಪ್ಪಾಗಿ ಒಣಗ್ತವೆ. ಕಾಯಿ ಕಟ್ಟುವ ಹಂತದಲ್ಲಿ ಕೀಟದ ಹಾವಳಿ ಹೆಚ್ಚಾದಲ್ಲಿ ಬಲಿಯುವುದಕ್ಕಿಂತ ಮುಂಚೆ ಹಣ್ಣುಗಳು ಕೆಳಗೆ ಬೀಳಬಹುದು. ಕೀಟಬಾಧೆಯು ಸಾಮಾನ್ಯವಾಗಿ ಮುಂಗಾರು ಮಳೆಯು ನಿಂತ ನಂತರ ಹೊಸ ಚಿಗುರಿಗೆ ಪ್ರಾರಂಭವಾಗಿ ಹೂಗೊಂಚಲು ಬಂದು ಕಾಯಿ ಕಟ್ಟುವ ಸಮಯದಲ್ಲಿ ಗರಿಷ್ಠ ಪ್ರಮಾಣಕ್ಕೆ ತಲುಪ್ತವೆ. ಅಂದರೆ ಬೇಸಿಗೆಯಲ್ಲಿ ಈ ಕೀಟಗಳ ಹಾವಳಿ ಹೆಚ್ಚಾಗಿ ಮುಂದೆ ಮಳೆ ಪ್ರಾರಂಭವಾಗ್ತಾ ಇದ್ದ ಹಾಗೆ ಕಡಿಮೆಯಾಗ್ತದೆ. ಟೀ ಸೊಳ್ಳೆಯ ನಿರ್ವಹಣೆ ಕ್ರಮಗಳು ಅಂತಂದರೆ, ರೆಂಬೆಗಳು ಒತ್ತಾಗಿರುವ ಗಿಡ ಅಥವಾ ಮರಗಳಲ್ಲಿ ಈ ಕೀಟದ ಹಾವಳಿ ಅಧಿಕವಾಗಿರುತ್ತದೆ. ಆದಷ್ಟು ಒಣಗಿದ ಮತ್ತು ಒತ್ತಾಗಿರುವ ರೆಂಬೆಗಳನ್ನು ತೆಗೆದು ಗಿಡದ ಒಳಭಾಗಕ್ಕೆ ಬೆಳಕು ಬೀಳುವ ಹಾಗೆ ಗಿಡಗಳಿಗೆ ಆಕಾರವನ್ನು ಕೊಡಬೇಕು. ಈ ಕೀಟವು ಇತರೆ ಆಶ್ರಯ ಸಸ್ಯಗಳಾದ ಕೊಕ್ಕೋ, ಚಹಾ, ಸೀಬೆ ಅಥವಾ ಪೇರ್ಲೆ, ಮಾವು, ಬೇವು ಇವುಗಳ ಮೇಲೆ ವೃದ್ಧಿಗೊಳ್ಳುವುದರಿಂದ ಈ ಆಶ್ರಯ ಸಸ್ಯಗಳ ಮೇಲೆಯೂ ಕೂಡ ಇದರ ನಿಯಂತ್ರಣ ಕೈಗೊಳ್ಳುವುದರಿಂದ ಇವುಗಳ ಸಂತತಿ ಗೇರು ಮರದಲ್ಲಿ ಹೆಚ್ಚಾಗದ ಹಾಗೆ ತಡೆಗಟ್ಟಬಹುದು. ಟೀ ಸೊಳ್ಳೆಯನ್ನು ಸಮರ್ಪಕ ರೀತಿಯಲ್ಲಿ ಹತೋಟಿ ಮಾಡುವುದಕ್ಕೆ ಸಾಮಾನ್ಯವಾಗಿ ಗಿಡಗಳ ಬೆಳವಣಿಗೆಯ ಹಂತ, ವಾತಾವರಣ, ಟೀ ಸೊಳ್ಳೆಯ ಅಭಿವೃದ್ಧಿ ಇವುಗಳನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ 3 ಬಾರಿ ಸಿಂಪರಣೆ ಅವಶ್ಯಕವಾಗಿ ತೆಗೆದುಕೊಳ್ಳಬೇಕು. ಪ್ರತಿ ಬಾರಿಯೂ ಒಂದೇ ಕೀಟನಾಶಕವನ್ನು ಉಪಯೋಗಿಸುವುದರ ಬದಲಿಗೆ ಪ್ರತಿ ಸಿಂಪರಣೆಯ ನಂತರವೂ ಬೇರೆ ಬೇರೆ ಕೀಟನಾಶಕವನ್ನು ಬಳಸುವಂತಹದ್ದು ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತದೆ. ಮೊದಲನೇ ಸಿಂಪರಣೆಯನ್ನು ಹೊಸ ಚಿಗುರು ಬರುವ ಹಂತದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಕೀಟನಾಶಕವಾದ ಕ್ಲೋರೋಪೈರಿಫಾಸನ್ನು 2 ಮಿಲಿಲೀಟರ್ನ ಹಾಗೆ ಪ್ರತಿ ಲೀಟರ್ ನೀರಿಗೆ ಅಥವಾ ಮೊನೋಕ್ರೋಟೋಫಾಸನ್ನು 1.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಎರಡನೇ ಸಿಂಪರಣೆಯನ್ನು ಮೊಗ್ಗು ಬರುವಾಗ ಅಂದರೆ ಡಿಸೆಂಬರ್ನಿಂದ ಜನವರಿ ತಿಂಗಳಿನಲ್ಲಿ ಲ್ಯಾಮ್ಡಾ ಸೈಲೋತ್ರೀನ್ 0.6 ಮಿಲಿಲೀಟರ್ ಅಥವಾ ಡೈಮಿಥೇಟ್ 1.75 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೂರನೇ ಸಿಂಪರಣೆ ಅಂತಂದರೆ ಹೂ ಬಿಟ್ಟಾಗ ಮತ್ತು ಕಾಯಿ ಕಚ್ಚುವಾಗ ಈ ಕೀಟದ ಬಾಧೆ ಇನ್ನೂ ಕಂಡುಬಂದರೆ ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ ಕಾರ್ಬರಿಲ್ 2 ಗ್ರಾಮ್ ಅಥವಾ ಡೈಮಿಥೇಟನ್ನು 1.75 ಮಿಲಿಲೀಟರ್ ಪ್ರಮಾಣದಲ್ಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮರಗಳಿಗೆ ಚೆನ್ನಾಗಿ ಸಿಂಪಡಿಸಬೇಕು. ಟೀ ಸೊಳ್ಳೆಯ ಮೊಟ್ಟೆಯನ್ನು ತಿನ್ನುವ 4 ಪರೋಪಜೀವಿ ಕೀಟಗಳಾದ ಎರಿಥ್ಮೆಲಸ್ ಹೆಲೋಪೆಲ್ವಿಡೀಸ್, ಟೆಲಿನೋಮಸ್, ಕೀಟೋಸ್ಟ್ರೈಕಾ ಒಫೆನ್ಸ್ ಮತ್ತು ಗೊನೋಟಾರಿಸಿಸ್ಗಳನ್ನು ಬಳಸಬಹುದು. ಹಾಗೂ ಪರಾವಲಂಬಿ ಜೀವಿಗಳಾದ ಇರುವೆ, ಜೇಡಗಳು, ರೆಡ್ವಿಡ್ ಬಗ್ಗುಗಳು ಹಾಗೂ ಕೆಂಪು ಇರುವೆಗಳನ್ನು ಟೀ ಸೊಳ್ಳೆಗಳ ಭಕ್ಷಕಗಳಾಗಿ ಬಳಸಬಹುದು. ಇರುವೆಗಳನ್ನು ಟೀ ಸೊಳ್ಳೆಗಳ ಭಕ್ಷಕಗಳಾಗಿಯೂ ಕೂಡ ಬಳಸಬಹುದು. ಗೇರು ಕಾಂಡ ಮತ್ತು ಬೇರು ಕೊರಕ ಇನ್ನೊಂದು ಪ್ರಮುಖವಾದಂತಹ ಕೀಟವಾಗಿದೆ. ಈ ಕೀಟದ ಬಾಧೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಈ ಕೀಟದ ಮರಿಹುಳುಗಳು ಕಾಂಡದ ಸುತ್ತ ತೊಗಟೆಯಲ್ಲಿ ಸುರಂಗಗಳನ್ನು ಕೊರೆದು ತೊಗಟೆಯನ್ನು ಸುತ್ತಲೂ ತಿಂದು ಹಾಕ್ತವೆ. ಬಾಧಿತವಾಗಿರುವಂತಹ ಮರದ ಬುಡದಲ್ಲಿ ಗೋಂದು ಅಥವಾ ಅಂಟು ಮತ್ತು ನಾರು ಪದಾರ್ಥವು ಪ್ರಾರಂಭ ಹಂತದಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೊರದೂಡಲ್ಪಡುತ್ತದೆ. ಹಾನಿಯ ನಂತರ ಹಂತಗಳಲ್ಲಿ ಬಾಧಿತವಾಗಿರುವಂತಹ ಮರದ ಸೊಪ್ಪು ಭಾಗವು ರೋಗಗ್ರಸ್ತವಾದಂತೆ ತೋರುತ್ತವೆ ಮತ್ತು ಇರುವ ಹಸಿರು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕಾಲಕ್ಕೆ ಮೊದಲೇ ಉದುರುವುದಕ್ಕೆ ಪ್ರಾರಂಭಿಸುತ್ತವೆ. ಹಾನಿಯು ತೀವ್ರತೆಯ ಹಂತ ತಲುಪಿದಾಗ ಟೊಂಗೆಗಳು ಒಣಗಲಾರಂಭಿಸಿ ಕಾಂಡದ ತೊಗಟೆಯು ಬಿರುಕು ಬಿಟ್ಟಿರುತ್ತದೆ. ಈ ಹಂತದಲ್ಲಿ ಜಗಿದ ನಾರು ಮತ್ತು ಗೋಂದು ಹೆಚ್ಚಿನ ಪ್ರಮಾಣದಲ್ಲಿ ಬಾಧಿತ ಮರದ ಬುಡದಲ್ಲಿ ಕಂಡುಬರುತ್ತದೆ. ನಿರ್ವಹಣಾ ಕ್ರಮಗಳು ಅಂತಂದರೆ ಬಾಧಿತವಾಗಿರುವಂತಹ ಗೇರು ಮರದಿಂದ ಕಾಂಡ ಮತ್ತು ಬೇರಿನ ಭಾಗದಲ್ಲಿರುವ ಕೀಟದ ವಿವಿಧ ಹಂತಗಳನ್ನು ಹಾನಿಗೊಳಗಾದ ಭಾಗಗಳಿಂದ ಸುರಂಗಗಳನ್ನು ಜೋಪಾನವಾಗಿ ಉಳಿಯಿಂದ ಕೆತ್ತಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂತಂದರೆ ಮರದ ಸುತ್ತಳದೆಯ 50%ಕ್ಕಿಂತ ಹೆಚ್ಚಿನ ತೊಗಟೆಯನ್ನು ತೆಗೆಯಬಾರದು. ಯಾಕಂದರೆ ಇದರಿಂದ ಮರವು ಸತ್ತು ಹೋಗುವಂತಹ ಸಂಭವ ಕೂಡ ಇರ್ತದೆ. ಅವುಗಳನ್ನು ಹೊರತೆಗೆದು ನಾಶಪಡಿಸಬೇಕು. ಒಂದು ವೇಳೆ ಮರಿ ಹುಳವು ನಡು ಮರದ ಒಳಕ್ಕೆ ಕೋಶಾವಸ್ಥೆಗಾಗಿ ಹೋಗಿದರೆ ಅವುಗಳನ್ನು ಗೇರ್ ವೈರಸ್ ಅಥವಾ ಬಳಕುವಂತಹ ಲೋಹದ ತಂತಿಯನ್ನು ಸುರಂಗದ ಒಳಕ್ಕೆ ತೂರಿಸಿ ಕೆಸರಿನಂತಹ ಶಬ್ದ ಅಥವಾ ಬಿಳಿ ದ್ರವ ಹೊರಬರುವವರೆಗೆ ಪದೇ ಪದೇ ಚುಚ್ಚಬೇಕು. ಕೆತ್ತಿ ತೆಗೆದಂತಹ ತೊಗಟೆಯ ಭಾಗಕ್ಕೆ 1 ಲೀಟರ್ ನೀರಿಗೆ 10 ಮಿಲಿಲೀಟರ್ ಕ್ಲೋರೋಪೈರಿಫಾಸ್, 2% ಕಾಪರ್ ಆಕ್ಸಿಕ್ಲೋರೈಡ್ಗಳನ್ನು ಮಿಶ್ರಣ ಮಾಡಿ ದ್ರಾವಣವನ್ನು ಲೇಪಿಸಬೇಕು. ಸಂಪೂರ್ಣ ಸತ್ತು ಹೋದ ಮರ, ಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿದ ಎಲೆಗಳನ್ನು ಹೊಂದಿರುವ ಮರ, ಪುನಶ್ಚೇತನಗೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಿರುವಂತಹ ಮರ ಮತ್ತು 50%ಕ್ಕಿಂತಲೂ ಹೆಚ್ಚು ತೊಗಟೆಯನ್ನು ಕಳೆದುಕೊಂಡಿರುವ ಮರಗಳನ್ನು ಬೇರು ಸಹಿತ ಕಿತ್ತು ನಾಶಪಡಿಸಬೇಕು. ಹಿಟ್ಟು ತಿಗಣಿಗಳು ಗೋಡಂಬಿ ಮರದ ಹೂ, ಚಿಗುರು ಮತ್ತು ಎಳೆಕಾಯಿಗಳಿಗೆ ಅಂಟಿಕೊಂಡು ಗಿಡದ ರಸವನ್ನು ಹೀರ್ತಾ ಇರ್ತವೆ. ಚಿಗುರುಗಳ ಬೆಳವಣಿಗೆಯು ಇದರಿಂದ ಕಡಿಮೆಯಾಗ್ತದೆ. ಗೇರು ಮರದಲ್ಲಿ ಫೆರೀಸಿಯಾ ವಿರಗಾಟ ಹಿಟ್ಟು ತೆಗಣಿಗಳು ಕೂಡ ಕಂಡುಬರ್ತವೆ. ನಿರ್ವಹಣಾ ಕ್ರಮಗಳು ಅಂತಂದರೆ ಇವುಗಳ ನಿರ್ವಹಣೆಗೆ ತುಂಬ ಕಷ್ಟ. ಯಾಕಂದರೆ ತಮ್ಮ ದೇಹದ ಮೇಣದ ಬಿಳಿ ಹೊದಿಕೆ ಇವುಗಳನ್ನು ರಕ್ಷಿಸ್ತವೆ. ಆದ್ದರಿಂದ ಸಮಗ್ರವಾಗಿ ಹಲವಾರು ಪದ್ಧತಿಗಳನ್ನು ಅನುಸರಿಸಿಕೊಂಡು ಇವುಗಳನ್ನು ಹತೋಟಿ ಮಾಡಬೇಕಾಗ್ತದೆ. ಹಿಟ್ಟು ತಿಗಣೆಗಳ ಹಾವಳಿಗೆ ತುತ್ತಾಗಿರುವಂತಹ ಗಿಡಗಳನ್ನು ಮತ್ತು ಅವುಗಳ ಟೊಂಗಿಗಳನ್ನು ಕೀಟಗಳ ಸಮೇತ ಕತ್ತರಿಸಿ ಸುಟ್ಟು ನಾಶಪಡಿಸಬೇಕು. ತೋಟದಲ್ಲಿ ಮತ್ತು ಬದುಗಳ ಮೇಲಿರುವ ಆಶ್ರಯ ಕಳೆ ಸಸ್ಯಗಳನ್ನು ಸ್ವಚ್ಛಗೊಳಿಸಬೇಕು. ಬೆಳೆಗಳ ಅಥವಾ ಸಸ್ಯದ ಭಾಗಗಳನ್ನು ಸಾಗಾಣಿಕೆ ಮಾಡುವಾಗ ಹಿಟ್ಟು ತಿಗಣೆಗಳು ಇಲ್ಲದಿರುವ ಹಾಗೆ ನೋಡಿಕೊಳ್ಬೇಕು. ಹಿಟ್ಟು ತಿಗಣೆಗಳ ಸಂಗಾತಿಗಳಾದ ಇರುವೆ, ಗೆದ್ದಲು ಇವುಗಳನ್ನು ನಾಶಪಡಿಸಬೇಕು. ಇವುಗಳು ಹಿಟ್ಟು ತೆಗಣೆ ಹರಡುವಿಕೆಗೆ ನೆರವಾಗ್ತವೆ. ಹಿಟ್ಟು ತೆಗಣೆಗಳ ಹತೋಟಿಗೆ ಬೇರೆಲ್ಲ ವಿಧಾನಗಳಿಗಿಂತ ಜೈವಿಕ ಹತೋಟಿ ವಿಧಾನ ಬಹಳಷ್ಟು ಮುಖ್ಯವಾಗ್ತದೆ. ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಹಿಟ್ಟು ತೆಗಣೆಗಳನ್ನು ಭಕ್ಷಿಸುವ ಹಲವಾರು ಪರಭಕ್ಷಕ ಮತ್ತು ಪರೋಪಜೀವಿಗಳು ಇರ್ತವೆ. ಅವುಗಳನ್ನು ಹತೋಟಿಗೆ ತರುವಲ್ಲಿ ಅವು ನೆರವಾಗ್ತವೆ. ಮೂರು ಜಾತಿಯ ಗುಲಗಂಜಿ ಹುಳುಗಳು ಹಿಟ್ಟು ತೆಗಣೆಗಳನ್ನು ಭಕ್ಷಿಸಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತವೆ. ಇವುಗಳಲ್ಲಿ ಕ್ರಿಪ್ಟೋಲೈಮಸ್ ಮಾಂಟ್ರೋಜರಿ ಎನ್ನುವಂತಹ ಗುಲಗಂಜಿ ಹುಳವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯೋಗಾಲಯದಲ್ಲಿ ವೃದ್ಧಿಸಿ ಹಿಟ್ಟು ತೆಗಣೆಗಳನ್ನು ಭಕ್ಷಿಸುವುದಕ್ಕೆ ಬಿಡಬಹುದು. ಕೀಟಗಳನ್ನು ನಾಶ ಮಾಡುವ ಶಿಲೀಂಧ್ರಗಳಲ್ಲಿ ವರ್ಟಿಸೀಲಿಯಂ ಲೆಖಾನಿ ಮತ್ತು ಬೆವೇರಿಯ ಬ್ಯಾಸಿಯನ ಶಿಲೀಂಧ್ರಗಳು ಕೂಡ ಹಿಟ್ಟು ತೆಗಣೆಯನ್ನು ಹತೋಟಿ ಮಾಡ್ತವೆ. ಹಿಟ್ಟು ತೆಗಣೆಗಳನ್ನು ಹತೋಟಿಯಲ್ಲಿಡುವುದಕ್ಕೆ ಯಾವುದಾದ್ರೊಂದು ಕೀಟನಾಶಕವನ್ನು ಶೇಕಡ 5 ಬೇವಿನ ಬೀಜದ ಕಷಾಯ 5 ml ಹಾಗೆ, ಅಥವಾ ಬೇವಿನ ಎಣ್ಣೆ 5 ml, ಇಲ್ಲವೇ ಹೊಂಗೆ ಎಣ್ಣೆ 5 ml, ಅಥವಾ 2 ml ಡೈಕ್ಲೋರೋವಾಸ್ ಹಾಗೂ ಮೀನಿನ ಎಣ್ಣೆ ಸಾಬೂನು 2 g ಮಿಶ್ರಣ, ಅಥವಾ ಕಡಿಮೆ ವಿಷವುಳ್ಳ ಮೆಲಥಿಯನ್ 2 ml ಅಥವಾ ಅಸಿಫೇಟ್ 1 g, ಇವುಗಳಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು ಸಿಂಪರಣೆಗೆ ಬಳಸಬಹುದು. ಹಾಗೆ ಗೇರು ಮರಗಳಲ್ಲಿ ಪ್ರಮುಖವಾಗಿ ಬಾಧಿಸುವಂತಹ ರೋಗಗಳು ಅಂತಂದರೆ ಗಿಡ ಒಣಗುವಿಕೆ, ಇದರಲ್ಲಿ ವಿಶೇಷವಾಗಿ ರೆಂಬೆಯ ತುದಿ ಮತ್ತು ಸುಳಿಯಿಂದ ಒಣಗುತ್ತದೆ. ಒಣಗಿದ ಭಾಗವನ್ನು ಕತ್ತರಿಸಿ 3 g ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ 2 g ಕ್ಯಾಪ್ಟಾನನ್ನು 100 ml ನೀರಿನಲ್ಲಿ ಕರಗಿಸಿ ಬಾಧಿತವಾಗಿರುವಂತಹ ಗಿಡಗಳಿಗೆ ಸಿಂಪಡಿಸಬೇಕು. ಎಲೆ ಚುಕ್ಕೆ ರೋಗ, ಮುಖ್ಯವಾಗಿ ವರ್ತುಲಾಕಾರದ ಚುಕ್ಕೆಗಳು ಎಲೆಯ ಮೇಲೆ ಕಂಡುಬರಬಹುದು. ವೃದ್ಧಿಗೊಂಡು ನಂತರ ಕೂಡಿಕೊಂಡು ಹರಡಿ ಹಳದಿ ವರ್ಣಕ್ಕೆ ಎಲೆಯು ತಿರುಗುತ್ತವೆ ಮತ್ತು ಉದುರಿ ಬೀಳಬಹುದು. ಇದನ್ನು ಹತೋಟಿ ಮಾಡುವುದಕ್ಕೆ 3 g ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ 2 g ಮ್ಯಾಂಕೋಜೆಬ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಬೆಳ್ಳೂರು ಸಹೋದರಿಯರು ಹಾಡಿರುವ ಪುರಂದರದಾಸರ ಕೀರ್ತನೆ. ತೆರೆಯ ನೋಡಂಬಿಗ ಅದು ಮೀರಿ ಬರು ಸತ್ಯವೆಂಬುದೇ ಹುಟ್ಟ